ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಬಾಗಲಕೋಟ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು 60%, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ 55%, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 45%, ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ 65% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ದೊಡ್ಡಾಟ ಕರ್ಣಾರ್ಜುನರ ಕಾಳಗ ನಡೆಸಿಕೊಡುತ್ತಾರೆ ಬಸಯ್ಯ ಸಾಲಿಮಠ್ ಹಾಗೂ ಸಂಗಡಿಗರು. ಸತಿಯಾದ ಪಾರ್ವತಿ ದೇವಿಯ ಉದರದಲ್ಲಿ ಜನಿಸಿ ಬಂದ ಶ್ರೀ ಗಜಾಸುರ ಮಹಾರಾಜನಂದು ಜಯಂಕಾರ ಹೊಡೆಯುವಂತನಾಗ್ರಹ ಸುಂದರ ಸಾರಥಿ. ಗಜಾನನ ಮಹಾರಾಜನಾದ್ರೆ ಬಹಳ ಸಹಜವಾಯಿತು, ಕುಳಿತಂತ ಜನರಿಗೆ ಬಹು ರಮ್ಯವಾಗಿ ತೋರಿತು. ತಮ್ಮ ಇರುವ ದೇವಲೋಕವನ್ನು ಬಿಟ್ಟು ಈ ನಿರ್ದ್ರವ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಈ ಬುದ್ಧಿ ಸಾರಥಿ? ತಮ್ಮ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ಈ ನಿರ್ದ್ರವ ಸಬದ್ದಡಿಗೆ ಬಂದ ಕಾಲ. ನಿನ್ನ ಸುಸರವಾದ ಗಾಯ ಇರುವ ಕೇಳಿ ಇಲ್ಲಿ ಬಂದು ನಿಂದು ಅಲವಾಯಿತು ಕಲ್ಲಿಯ ಸಾರಥಿ ಸಾರಣಿಯನ್ನು ಏಕೆ ಮುಂದೆ ನಮಗೇನಾದ್ಯ ಬೆಳೆದ್ರಿ ಬುದ್ಧಿ? ಸಾರಥಿ ನನಗೆ ಆದ್ಯವೇನೆಂದರೆ ಪೂಜೆಯಿಂದಲೇ ಭಕ್ತಿ, ಪೂಜೆಯಿಂದಲೇ ಮುಕ್ತಿ. ಬೇಗನೆ ಎಲ್ಲ ಪೂಜೆಯನ್ನು ಮಾಡುವಂತವರಾಗಲೇ ಸುಂದರ. ಏನು ಚಿಂತೆವಿಲ್ಲ ಮಾಡ್ತೇವ್ರಿ ಬುದ್ಧಿ? ಓಹೋ ದೇವಾದಿ ದೇವರಿ, ಇದುವಲ್ಲದೆ ಮತ್ತಾದ್ರೂ ಹೇಳುವೆನು ಕೇಳುವಂತವರಾಗಿ. ಅದೇನಿರುವುದು ಚೆನ್ನಾಗಿ ತಿಳಿಸುವಂತವನಾಗು. ಬಾಲ ಸೋನೆ ಶ್ರವಣ ಮಾಡುತ್ತಾ ಪ್ರಣಮ ಪಂಚಾಕ್ಷರಗಳೆಂಬ ಅಕ್ಷರಗಳಿಂದ

ಸುಖವನ್ನು ಸೇವಿಸುತ್ತ ದೈತ್ಯರಿಗೆ ಭಯ ಭದ್ರತೆಯನ್ನು ಮಾಡುತ್ತ ವೈರಿಗಳಿಗೆ ರಾಷ್ಟ್ರಪತಿಯಂತೆ ಕಾಣುತ್ತ ಎರಡು ಹಸ್ತಗಳನ್ನು ಜೋಡಿಸಿ ಬಂದು ನಿಂತ ಒಡೆಯನಿಗೆ ದಾರೆಂದು ಕೇಳುವನು ನೀಲುದಾವನಲೈ ಸೇವಕ ನಮಗೆ ಸಾರಥಿ ಸಾರಥಿ ಎನ್ನುವರು ತಾವು ದಾರು ಪಂಡ ಹೊಡಿಹಿಂಡ ವೈರಿಗಳ ಗಂಡ ಸಾರಥಿ ನಾನುದಾರ ಎಂದರೆ ಊರಿ ದರಿಯರು ಥರ್ಥರ ನಡೆಯುವರು ಬಹದ್ದೂರ ದುರ್ಯೋಧನನೆಂದು ಕೊಂಡಾಡು ಎತ್ತರದಿಂದ ಮಾತನಾಡು ಬಹದ್ದೂರು ದುರ್ವೇದನಾದರೆ ಬಹಳ ಸಹಜವಾಯಿತು ಈ ಕುಳಿತಂತ ಜನರಿಗೆ ಭೌರಮ್ಮವಾಗಿ ತೋರಿತು ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಶಹಬ್ಬಾಸ್ ಪಾಂಡವರ ಕಡೆಯಿಂದ ಶ್ರೀಕೃಷ್ಣನ ಬಂದಿರುವನಂತೆ ಶಹಬ್ಬಾಸ್ ಅದಕ್ಕೆ ಬಂದು ನಿಂದ್ರೋಣ ಮಾಹಿತಿ ಸಾರಥಿ ಜಾಗೃತಿ ಮುಂದೆ ನಮಗೇನು ಆಜ್ಞಾಪ ಹೇಳಿದ್ರಿ ಈ ಬುದ್ಧಿ ಸಾರಥಿ ನಿನಗೆ ಆಜ್ಞವೇನೆಂದರೆ ಇದು ಒಳ್ಳೆಯ ತಾನು ಹೇಳವನಿಗೆ ಕೇಳುವಂತವನಾಗು ಶಹಬ್ಬಾಸ್ ಬ್ರಹ್ಮಾಂಡದ ತಂಡ ಎಂಬ ಸಾರಥಿ ಬುದ್ಧಿ ಸೊಕ್ಕುಂದ ಮುಕ್ಕುಂದಷ್ಟು ದಿಕ್ಪಾಲಿಕರೆಯನ್ನು ಟಚ್ ಒಳಗೆ ಸಿಕ್ಕರೆ ಅವರ ರೆಕ್ಕೆಗಳನ್ನು ಮುರಿಯುವ ಕಲಿಕ್ಕೆ ದಿಕ್ಕು ದಿಕ್ಕಿಗೆ ಓಡಿಸುವನು. ಹಬ್ಬ ವೀರ ಸೂರ ಕರುಣ ಬಹದ್ದೂರನೆಂದು ತಿಳಿಯಲೇ ಸಾರತಿ ಸಾರಿರತಿ ಕರುಣ ಬಹದ್ದೂರನಾದರೆ ಬಹಳ ಸಹಜವಾಯಿತು, ಕುಳಿತಂತ ಜನರಿಗೆ ಬಹುರಮ್ಯವಾಗಿ ತೋರಿತು. ಹಬ್ಬ ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ಈ ನಿರ್ದ್ರವ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಸಾರತಿ? ನಮ್ಮ ರಾಜಮಂದಿರವನ್ನು ಬಿಟ್ಟು ಬಂದ ಕಾರಣವೇನೆಂದರೆ ಹಬ್ಬ ಇಂದ್ರನ ಗಾದಿಯನ್ನು ಪ್ರಸ್ತುತ ಪಡಿಸಿರುವನಂತೆ. ಅದಕ್ಕಾಗಿ ಬಂದು ಇಂದ್ರೋಣವಾಗಿ ತಲೈ ಸಾರತಿ ಸಾರನ್ನು ಕೀರತಿ. ಹೇ ಧರಿಯೋಳು ಪರಾಕ್ರಮಿಯಾದ ದುರ್ಯೋಧನನೆ, ಹಬ್ಬ 12 ವರ್ಷ ವನವಾಸ, 1 ವರ್ಷ ಗುಪ್ತವಾಸವನ್ನು ಭೋಗಿಸಿ ನಿಮ್ಮ ಅನುಮತಿಯಂತೆ ಅನುಭೋಗಿಸಿ ನಿಮ್ಮ ಹರುಷವನ್ನು ಪೂರೈಸಿ ಬಂದಿರುವರು. ಈಗಲಾದರೂ ನಿಮ್ಮ ಬಾಂಧವರಿಗೆ ಮಂದಿರದವರು ಕರೆತಂದು ಗಾದಿ ಕ್ಷೇತ್ರವನ್ನು ಯುಧಿಷ್ಠಿರನಿಗೆ ಕೊಟ್ಟರೆ ಅದರೊಳಗೆ 5 ಮಂದಿ ಮುದದಿಂದ ಆನಂದವಾಗಿರುವರು, ಇದರಂತೆ ನಡೆಯುವರು. ಮೇದಿನಿಯೋಳು ವಿದ್ವಾನನೆಂದು ನಿನ್ನ ಶ್ರುತಿ ಸಾರುವುದು. ಇದು ಮರೆತು ಸುತಪುತ್ರ ಕರ್ಣನಿಗೆ ಕ್ಷೇತ್ರಪತಿ ಅನಿಸಿ ಅತ್ಯಾನಂದ ಮಿತ್ರನಾಗಿರುವುದು. ನೀತಿಯೇನಲ ದುರ್ಯೋಧನ ಗಾಂಧಾರಿ ನಂದನ ಕೃಷ್ಣ ಪರಮಾತ್ಮನೇ, 5 ಗಾಲಿ ಬಿಟ್ಟು 1 ಗ್ರಾಮ ಆದರೂ ಅವರಿಗೆ ಸಿಗುವುದಿಲ್ಲ ಕೃಷ್ಣನೇ. ದೇವಾದಿ ದೇವರೇ, ಇದಕ್ಕೆ ಮುಂದಿನ ವಿಚಾರ ಏನು ಮಾಡಬೇಕು? ನಾರಾಯಣನೇ ಮುರವರ್ಜನನೇ, ಹೇ ಧರ್ಮರಾಜನೇ, ಅಬ್ಬಾಸ್ ದುರ್ಜನ ಕೌರವರಿಗೆ ಮರಣವಾಗುವ ಹುನಾರ ಬಂದಿರುವುದು, ಅದಕ್ಕೆ ನೀನಾದರೂ ಪಾರ್ಥನನ್ನು ತುರ್ತದಿಂದಲೇ ಕರೆಸಬೇಕು. ಧರ್ಮ ಹೂಡುವೆನು ನೇಮ ನೋಡಿದರೆ ಮರ್ಮ ಸಾರಥಿ ಎನ್ನ ಅನುಜನಾದ ಪಾರ್ಥನಿಗೆ ಕರೆಸುವಂತವನಾಗಲ ಈ ಸಾರಥಿ ಅತಿ ಏನು ಚಿಂತಿವಿಲ್ಲ ಕರೆಸ್ತೇವ್ರಿ ಬುದ್ಧಿ. ಸಾರಥಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣ ಹಿರಿಯ ಅಣ್ಣನಾದ ಧರ್ಮರಾಜನು ಕರೆಸಿದ್ದ ಕಾರಣ ಸಡಗರಿಂದ ಸಾರತಿ ಮುಂದೆ ನಮಗೆ ಏನಾದ್ರೆ ಏ ಬುದ್ಧಿ ಸಾರತಿ ನಮ್ಮ ಹಿರಿಯ ಅಣ್ಣನ ಧರ್ಮರಾಜನು ದಾವಣಗೆರೆವನು ಸೇರಿಸಿಕೊಳ್ಳುವಂತವನಾಗಲ ಸಾರತಿ ಅಲ್ಲೇ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ ಅವಳು ಮಾತಾಡಿಕೊಳ್ಳಿರಿ ನಮೋ ನಮೋ ರಾಜ್ಯ ನಿಮ್ಮ ಪಾದಕ್ಕೆ ವಂದಿಸುತ್ತೇನೆ ಆಶೀರ್ವಾದವಾಗಲಿ ಏಳು ಏಳು ಪಾರ್ಥ ವೀರ ಸಮರ್ಥ ಹಸ್ತ್ರಾಪುರಕ್ಕೆ ಛತ್ರಪತಿ ಪ್ರತಿಪಾಲನೆ ಮಾಡುವಂತ ಸತ್ಯಶೀಲ ಧರ್ಮರಾಜನೇ ಶಬ್ಬಾಸ್ ಎನಗೆ ದೂತಿನಿಂದ ಕರೆಸಿದ್ದ ಕಾರಣವೇನು ಇಂಥ ಚಿಂತಾಜ್ಞಾನ ಕುಳಿತ ಕಾರಣವೇನು ತಾತ್ಕಾಲಕ್ಕೆ ಹೇಳುವಂತವನಾಗ ಧರ್ಮರಾಜನೇ ಆಗಿರಜನೇ ಹೇ ಪಾರ್ಥನೆ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಸಹಬ್ಬಾಸ್ ಕರ್ಣನ ಸರಿ ಘನಘೋರ ಮಾಡಿ ಆನಂದದಿಂದ ಬರುವಂತವನಾಗೋ ಅರ್ಜುನ ತ್ರಿಲೋಕದ ಗರ್ಜನ ಬಂಡನೆ ಚಂದನೆ ಯುದ್ಧಕ್ಕೆ ನಿಲ್ಲುವಂತವನಾಗೋ ಬಂಡ ಅರ್ಜುನರು ಏನು ಚಿಂತೆ ನಿಲ್ತಿರುವಂತವನಾಗೋ ಬಂಡ ಕಲಿ ಪ್ರಚಂಡ ಇಲ್ಲೇ ತನಕ ಕರ್ಣಾರ್ಜುನರ ಕಾಳಗ ದೊಡ್ಡಾಟ ಕೇಳಿದ್ರಿ. ನಡೆಸಿಕೊಟ್ಟವರು ಬಸಯ್ಯ ಸಾಲಿಮಠ್ ಮತ್ತು ಸಂಗಡಿಗರು. ಈಗ ಒಂದು ಕೃಷಿ ಹಾಡನ್ನ ಕೇಳೋಣಂತ. ಮುತ್ತುಗಳು